ದೇಶಾದ್ಯಂತ 8,200ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳ ಆರಂಭ, ಸಚಿವ ಭಗವಂತ ಖೂಬಾ. ಪ್ರತಿ ಜಿಲ್ಲೆಯಲ್ಲಿ ಮಾಡ್ಯುಲಾರ್ ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರೈತರು ಗ್ರಾಹಕರಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆಗೆ ಸಿದ್ದರಾಮಯ್ಯ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳಿಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಗಿಡ ಮೂಲಿಕೆಗಳ ಬಳಕೆ ಕುರಿತು ಮಡಿಕೇರಿ ತಾಲೂಕು ಬಿಳಿಗೇರಿ ಗ್ರಾಮದ ಹೆಚ್.ಆರ್. ಉದಯ್ ಕುಮಾರ್ ಅವರೊಡನೆ ಸಂದರ್ಶನ ಕೇಳುವಿರಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಆರೋಗ್ಯದ ತೊಂದರೆಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ರಾಜ್ಯದ ದೇಶದ ಅನೇಕ ಭಾಗಗಳಲ್ಲಿ ಜನ ಗಿಡಮೂಲಿಕೆಗಳ ಮೊರೆ ಹೋಗ್ತಾರೆ. ಅನೇಕರಿಗೆ ವಿಚಾರಗಳು ಗೊತ್ತಿದ್ರೂ ಉಪಯೋಗಿಸಿಕೊಳ್ಳಿಕ್ಕೆ ಹೋಗುದಿಲ್ಲ, ಕೆಲವೊಬ್ಬರಿಗೆ ವಿಚಾರಗಳೇ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಮಡಿಕೇರಿ ತಾಲೂಕು ಬಿಳಿಗೇರಿ ಗ್ರಾಮದ ಹೆಚ್.ಆರ್. ಉದಯ್ ಕುಮಾರ್ ಅವರು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ. ಸ್ಥಳೀಯವಾಗಿ ಸಿಗುವ ಗಿಡಮೂಲಿಕೆಗಳನ್ನ ಹೇಗೆ ಉಪಯೋಗಿಸಿಕೊಳ್ಬೇಕು, ಹೇಗೆ ಸಂರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳನ್ನು ನೀಡುತ್ತಿದ್ದಾರೆ. ಉದಯ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ, ಹೇಳಿ. ಮೊದಲನೇದಾಗಿ ನಾನು ನಮ್ಮ ಶ್ರೋತೃಗಳಿಗೆ ತಿಳಿಯೋದಕ್ಕೆ ಬಯಸ್ತೇನೆ, ಭಾರತ ದೇಶ ಅನೇಕ ಗಿಡಮೂಲಿಕೆಗಳ ಒಂದು ಭಂಡಾರ. ಇದು ನಮ್ ಕಾಲ್ಬುಡದಲ್ಲೇ ಇದ್ರೂ ಕೂಡ ನಾವು ಅದ್ರ ಬಗ್ಗೆ ತಿಳಿಯದೇ ಇರ್ತೇವೆ, ಅಥವಾ ತಿಳಿದು ಅದನ್ನ ಉಪಯೋಗಿಸ್ತಾ ಇರ್ತೇವೆ ಅಂದ್ರೆ ಬಹಳಷ್ಟು ಜನರಿಗೆ ಅದರ ಮೇಲೆ ನಂಬಿಕೆ ಬಹಳ ಕಡಿಮೆ. ಆ ಒಂದು ಸಣ್ಣ ಗಿಡದಿಂದ ನಮ್ಮ ಕಾಯಿಲೆ ಗುಣ ಆಗ್ತದೆಯಾ ಅಂತ. ಬಹುಶಃ ಗಿಡ ಮೂಲಿಕೆಗಳ ಚಮತ್ಕಾರವನ್ನ ಕೇಳಿದ್ರೆ ಅದು ಯಾರಿಗೂ ತಿಳಿಯೋದಕ್ಕೆ ಅಸಾಧ್ಯ ಆಗಿರತಕ್ಕಂತ ಚಮತ್ಕಾರಗಳನ್ನ ಅವು ಕೊಡ್ತವೆ. ಈಗ ಉದಾಹರಣೆಗೆ ತುಳಸಿ, ನಾವು ನಮ್ಮ ಮನೆಯ ಮುಂದೆ ನೆಡ್ತೇವೆ, ಮನೆಯ ಮುಂದೆ ಸಾಂಪ್ರದಾಯಿಕವಾಗಿ ನೆಡ್ತೇವೆ. ತುಳಸಿಯಿಂದ ಏನು ನಮಗೆ ಒಳ್ಳೆ ಗುಣ, ಅದರಿಂದ ಬರತಕ್ಕಂತ ಒಂದು ಗಾಳಿ ಇದೆಯಲ್ಲ, ಅದು ಧನಾತ್ಮಕ ಶಕ್ತಿಯನ್ನ ಕೊಟ್ಟು ಋಣಾತ್ಮಕ ಶಕ್ತಿಯನ್ನ ಕಡಿಮೆ ಮಾಡ್ತದೆ, ಅಂದ್ರೆ ನೆಗೆಟಿವ್ ಪವರ್ ಅಂತ ಏನಿರ್ತದೆ ಅದನ್ನ ತಡಿತದೆ. ಅಷ್ಟೇ ಅಲ್ಲ, ಸೊಳ್ಳೆಯನ್ನ ಕೂಡ ನಿವಾರಣೆ ಮಾಡ್ತದೆ. ಆದ್ರೆ ಆ ಒಂದು ಪರಿಮಳಕ್ಕೆ ಅಥವಾ ತುಳಸಿ ಗಿಡ ತುಂಬಾ ಇದ್ರೆ ಸೊಳ್ಳೆಗಳ ಉಪದ್ರ ಸುಮಾರು ಕಡಿಮೆ ಇರ್ತದೆ. ಹಾಗಾಗಿ ಮನೆಯ ಸುತ್ತು ತುಳಸಿ ಗಿಡಗಳಿದ್ದಾಗ ತುಂಬಾ ಒಳ್ಳೆಯದಾಗ್ತದೆ, ಬರತಕ್ಕಂತ ಗಾಳಿಯಿಂದ ಕೂಡ ನಮ್ಮಲ್ಲಿರ್ತಕ್ಕಂಥ ಕಪ ನಿವಾರಣೆ ಆಗ್ತದೆ ಅಂತ ಹೇಳ್ತೇನೆ. ಆವಾಗ ಅದರ ಸೇವನೆಯಿಂದ ಇನ್ನೂ ಉಪಕಾರ ಆಗ್ತದೆ. ತುಳಸಿ ಎಲೆಗಳನ್ನ ಒಂದು ದಿನ ಹಿಂದೆಯೇ ನೀರಲ್ಲಿ ನೆನೆಸಬೇಕು, ಮಾರನೆಯ ದಿನ ಬೆಳಿಗ್ಗೆ ಎದ್ದು ಮುಖ ತೊಳೆದು ನೈಮಿತ್ತಿಕ ಕರ್ಮಗಳನ್ನ ಮುಗಿಸಿ ಎರಡು ಎಲೆಗಳನ್ನ ದಿನ ತಿಂದ ಅಂದ್ರೆ ಅವನಿಗೆ ಕಪದ ಬಾಧೆಯೇ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕಪವನ್ನ ಸಂಪೂರ್ಣ ನಿವಾರಣೆ ಮಾಡ್ತದೆ. ಅಷ್ಟೇ ಅಲ್ಲ, ಕೊಬ್ಬಿನ ಅಂಶವನ್ನ ಅಂದ್ರೆ ಈ ಕೆಟ್ಟ ಕೊಬ್ಬು ಏನಿರ್ತದೆ ಆ ಕೆಟ್ಟ ಕೊಬ್ಬನ್ನ ತೆಗೆದು ಒಳ್ಳೆಯ ಕೊಬ್ಬು, ನಮಗೆ ಪೋಷಕಾಂಶಕ್ಕೆ ಬೇಕಾದಂತ ಕೊಬ್ಬು, ದೇಹಕ್ಕೆ ಬೇಕಾದಂತ ಯಾವುದು ಕೊಬ್ಬಿನ ಅಂಶ ಇದೆಯೋ ಅದನ್ನ ಕಾಪಾಡ್ತದೆಯೂ ಕೂಡ. ಹಾಗಾಗಿ ತುಳಸಿ ಶೀತಬಾಧೆಗೆ ಕಫ ನಿವಾರಣೆಗೆ ಅತ್ಯುತ್ತಮ ಉಪಯುಕ್ತವಾದಂತದ್ದು. ಅದರಲ್ಲಿ ಮೂರು ನಾಲ್ಕು ತರದ ತುಳಸಿಗಳಿದ್ದಾವೆ. ರಾಮ ತುಳಸಿ ಅಂತ ಕರಿತೇವೆ ನಾವು ಕೆಲವನ್ನ, ಕೆಲವು ಕರಿ ತುಳಸಿ ಅಂತ ಕರಿತೇವೆ, ಬಿಳಿ ತುಳಸಿ ಅಂತ ಕರಿತೇವೆ, ಕಾಡು ತುಳಸಿ ಅಂತ ಕರಿತೇವೆ. ಒಂದೊಂದು ತುಳಸಿಯಲ್ಲಿ ಒಂದೊಂದು ರೀತಿಯ ಗುಣಗಳಿದ್ದಾವೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಅದು ಮುಖ್ಯವಾಗಿ ನಿವಾರಣೆ ಮಾಡ್ತಕ್ಕಂಥದ್ದು ಕಫ ನಿವಾರಣೆ ಮತ್ತು ದೇಹದಲ್ಲಿರತಕ್ಕಂಥ ಹೊಟ್ಟೆಯಲ್ಲಿರ್ತಕ್ಕಂಥ ಟಾಕ್ಸಿನ್ ಅಂತ ಏನಿರ್ತೇವೆ ನಾವು, ವಿಷ, ಬೇಡವಾದಂತಹ ಉಪದ್ರ ಕೊಡ್ತಕ್ಕಂತಹ ವಿಷಗಳಿದೆ ಅದನ್ನ ನಿವಾರಣೆ ಮಾಡ್ತದೆ. ಆದ್ರೆ ಇದನ್ನ ಖಾಲಿ ಹೊಟ್ಟೆಗೆ ಸೇವನೆ ಮಾಡಬೇಕು, ಹಾಗಿದ್ದಾಗ ಮಾತ್ರ ಹೆಚ್ಚು ಉಪಯುಕ್ತ ಆಗ್ತದೆ. ಹಾಗಾಗಿ ತುಳಸಿ ನಾವು ದೇವರು ಅಂತ ಹೇಳಿಯೂ ಆರಾಧಿಸಿಕೊಂಡು ಬರ್ತೇವೆ. ಉತ್ತಾನ ದ್ವಾದಶಿಯ ಸಮಯದಲ್ಲಿ ನಾವು ತುಳಸಿ ಪೂಜೆಯನ್ನ ಮಾಡ್ತೇವೆ. ತುಳಸಿ ಪೂಜೆ ಮಾಡುವಂತ ಉದ್ದೇಶವೂ ಕೂಡ ಅದುವೆ. ಆ ರೋಗ ನಿವಾರಣೆ ಶಕ್ತಿ ಇರತಕ್ಕಂತ ಒಂದು ಗುಣ ಇರೋದ್ರಿಂದ ನಾವು ಅದನ್ನ ದೇವಿ ಅಂತ ಹೇಳಿ, ಅದನ್ನ ಪ್ರಕೃತಿ ಅಂದ್ರೆ ಸ್ತ್ರೀ ಅಂತ ಹೇಳ್ತೇವೆ ನಾವು. ಹಾಗಾಗಿ ಆ ದೇವಿಯನ್ನ ಸಂಕಲ್ಪ ಮಾಡಿ ಆ ತುಳಸಿಯನ್ನ ನಾವು ಆರಾಧನೆ ಮಾಡ್ತೇವೆ. ತುಳಸಿ ಮನೆಯಲ್ಲಿ ಇರಲೇಬೇಕಾದಂತ ಒಂದು ಮೂಲಿಕೆ, ಎಲ್ಲರ ಮನೆಯಲ್ಲಿಯೂ ಕೂಡ ಎದುರು ನಾವು ನೆಡುತ್ತೇವೆ. ಸಾಂಪ್ರದಾಯಿಕವಾಗಿ ಹೇಳ್ಬೇಕಂದ್ರೆ ತುಳಸಿ ಮನೆಯಲ್ಲಿರತಕ್ಕಂಥ ವಾಸ್ತು ದೋಷವನ್ನ ನಿವಾರಣೆ ಮಾಡ್ತದೆ. ವಾಸ್ತುವಿನ ಏನಾದ್ರು ತೊಂದರೆಗಳಿದ್ದಾಗ ಆ ದೋಷವನ್ನ ನಿವಾರಣೆ ಮಾಡ್ತದೆ ಅಂತ ಹೇಳ್ತಾರೆ. ಅದು ಸಾಂಪ್ರದಾಯಿಕವಾಗಿ ಅಥವಾ ಶಾಸ್ತ್ರವಾಗಿ ನಾವು ಹೇಳ್ತಕ್ಕಂಥದ್ದು. ಹಾಗಾಗಿ ತುಳಸಿಯನ್ನ ನಾವು ಮುಖ್ಯವಾಗಿ ನೆಡಬೇಕಾಗ್ತದೆ. ಹಾಗೆ ತುಳಸಿಯ ಹತ್ತಾರು ಎಲೆಗಳನ್ನ ಬಾಯಲ್ಲಿ ಹಾಕೊಂಡು ಜಡಮೋದಿದೆ ಸೇವನೆ ಮಾಡೋದಿದೆ. ಇನ್ನೊಂದೇನ್ ಕೇಳಿದ್ರೆ ಕೆಲವರ ಬಾಯಿ ದುರ್ವಾಸನೆ ಬರ್ತದೆ, ಹಲ್ಲು ಉಜ್ಜಿದ್ರೂ ಕೂಡ ಬಾಯಿಯನ್ನ ಚೆನ್ನಾಗಿ ಇಟ್ಕೊಳ್ತಾರ ಅವ್ರು, ನಾಲ್ಗೆ ಇರ್ತಕ್ಕಂಥ ಅಗ್ರ ಅಂತ ಹೇಳ್ತೇವೆ ನಾವು, ಅದನ್ನು ಕೂಡ ತೆಗೆದು ಬಾಯಿ ದುರ್ವಾಸನೆ ಬರ್ತದೆ. ಅದು ಕಾರಣ ಹೊಟ್ಟೆಯಲ್ಲಿರತಕ್ಕಂಥ ಸಮಸ್ಯೆ, ಅದು ಬಾಯಲ್ಲಿರತಕ್ಕಂಥ ಸಮಸ್ಯೆ ಅಲ್ಲ. ಅಪರಿಮಿತ ಆಹಾರವನ್ನ ತಿನ್ನುವಂಥದ್ದು, ಆ ಪರಿಮಿತ ಆಹಾರ ಸೇವನೆ ಇಲ್ಲದೆ ಇರತಕ್ಕಂಥದ್ದು ಮತ್ತು ಸಮಯಕ್ಕೆ ಸರಿಯಾದ ಆಹಾರವನ್ನ ಸೇವನೆ ಮಾಡದೇ ಇರತಕ್ಕಂಥದ್ದು, ಅದು ಮಾಡದೇ ಇದ್ದಾಗ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸಗಳುಂಟಾಗಿ ಆ ದುರ್ವಾಸನೆ ಬರ್ತದೆ ನಿಮಗೆ. ಆ ದುರ್ವಾಸನೆಯನ್ನು ಕೂಡ ನಿವಾರಣೆ ಮಾಡತಕ್ಕಂತ ಒಂದು ಗುಣ ತುಳಸಿ ಎಲೆಯಲ್ಲಿ ಇದೆ. ಅದು ಬಾಯಿಯನ್ನು ಸುವಾಸನೆಯಿಂದ ಇಡುತ್ತದೆ, ಇನ್ನೊಬ್ಬರಿಗೆ ಮಾತನಾಡುವಾಗ ಅಸಹ್ಯ ಅಂತ ಆಗದಿಲ್ಲ, ಪರಿಮಳ ಯುಕ್ತವಾದಂತಹ ಒಂದು ಗಾಳಿಯನ್ನು ಹೊರಕೊಡ್ತದೆ. ಅದನ್ನೇ ನಾವು ಧನಾತ್ಮಕ ಶಕ್ತಿ ಅಂತ ಹೇಳುವಂಥದ್ದು. ಮನೆಗೂ ಕೂಡ ಅದು ಉಪಕಾರ ಆಗುವಂತ, ಅದರ ಬರ್ತಕ್ಕಂತ ಗಾಳಿ ಮನೆಯ ಒಳಗಿನ, ಹಾಗಾಗಿ ಮನೆಯ ಎದುರು ನೆಡ್ತೇವೆ ನಾವು ಅದನ್ನ. ಪ್ರಾತಃ ಕಾಲದ ಸೂರ್ಯನ ಬಿಸಿಲಿದೆಯಲ್ಲ, ಅದು ಅದಕ್ಕೆ ಹಾಯ್ದು ಮನೆಯ ಒಳಗೆ ಬಂದಾಗ ತುಂಬಾ ಉಪಯುಕ್ತ ಆಗ್ತದೆ, ಧನಾತ್ಮಕ ಶಕ್ತಿ ಹೆಚ್ಚಾಗ್ತದೆ ಆ ಮನೆಯಲ್ಲಿ. ಹಾಗಾಗಿ ತುಳಸಿಯ ಗಿಡವನ್ನ ನೆಡೋದಕ್ಕೂ ಕೂಡ ಒಂದು ಪ್ರಮಾಣ ಇದೆ. ಹೀಗೆ ನೆಡಬೇಕು ಅದನ್ನ, ಮನೆಯ ಯಜಮಾನನ ಪಾದದ ಅಂತರದಲ್ಲಿ ಆ ತುಳಸಿ ಕಟ್ಟೆಯನ್ನ ನೆಡಬೇಕು. ಕಾರಣ ಅಂದ್ರೆ ಅದರ ಆ ಗಾಳಿ ನೇರವಾಗಿ ಮನೆಯ ಒಳಗೆ ಬರಬೇಕು ಅಂತ, ತುಂಬಾ ದೂರ ಇಟ್ಟಾಗ ಅದರ ಧನಾತ್ಮಕ ಶಕ್ತಿಯ ಇದು ಕಡಿಮೆ ಆಗ್ತದೆ. ಮನೆಯ ಸುತ್ತೂ ಅಂತೂ ತುಳಸಿ ಇದ್ದು ಬಿಟ್ರೆ ಬಹಳ ಉತ್ತಮ, ಸೊಳ್ಳೆಗಳ ಉಪದ್ರ ತುಂಬಾ ಕಡಿಮೆ ಆಗುತ್ತೆ, ಸೊಳ್ಳೆಯ ಪೂರ್ಣ ನಿವಾರಣೆ ಮಾಡಕ್ಕಾಗ್ತದೆ. ಅಷ್ಟೇ ಅಲ್ಲ, ಈ ತುಳಸಿ ಎಲೆಯನ್ನ ಗೋಮಯ ಅಂದ್ರೆ ಸೆಗಣಿ, ಸೆಗಣಿಯಲ್ಲಿ ಬೆರೆಸಿ ಒಣಗಿಸಿ ಅದನ್ನ ಒಂದು ಕ್ಯಾಂಡಲ್ ಟೈಪ್ ಮಾಡಿದ್ರೆ ಅಥವಾ ಬತ್ತಿಯ ನಮೂನೆ ಮಾಡಿದ್ರೆ ಅದನ್ನ ನಾವು ಮನೆಯಲ್ಲಿ ಹೊತ್ತಿಸಿ ಇಡೋದ್ರಿಂದ ಸೊಳ್ಳೆಯ ನಿವಾರಣೆ ಆಗ್ತದೆ. ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚಾಗ್ತದೆ. ಕೆಲವು ನಾವು ಕಾರ್ಬನ್ ಡೈಆಕ್ಸೈಡ್ ಅಂತ ಏನಿರ್ತೇವೆ ಅದು ಸೇವನೆ ಮಾಡಿದಾಗ ತೊಂದರೆ ಆಗ್ತದೆ, ಬಟ್ ಇದ್ರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗೋದಿಲ್ಲ. ಹಾಗಾದ ಕಾರಣ ತುಂಬಾ ಉಪಕಾರ ಆಗ್ತದೆ. ನಾವೀಗ ರಾಸಾಯನಿಕ ಇದರಿಂದ ಉತ್ಪತ್ತಿಯಾದಂತಹ ಬತ್ತಿಗಳನ್ನೆಲ್ಲ ಹೊತ್ತಿಸಿ ಇಡುತ್ತೇವೆ, ಅದು ಸೊಳ್ಳೆಯನ್ನ ನಿವಾರಣೆ ಮಾಡುತ್ತೆ, ನಮಗೆ ಕಾಯಿಲೆ ತಂದು ಕೊಡ್ತದೆ. ಇದು ಹಾಗಲ್ಲ, ಸೊಳ್ಳೆಯನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ, ಇದು ತುಂಬಾ ಉಪಯುಕ್ತ. ಇನ್ನೊಂದು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಆಯುರ್ವೇದಿಯ ಈ ಮೂಲಿಕೆಗಳು ಏನಿದಾವೆ, ಇದು ಮನುಷ್ಯನ ರೋಗವನ್ನ ತಡೆಗಟ್ಟುತ್ತದೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದರ ಜೊತೆಗೆ ನಮ್ಮ ಆರೋಗ್ಯವನ್ನ ಹತೋಟಿಯಲ್ಲಿಡತಕ್ಕಂಥ ವ್ಯವಸ್ಥೆಯನ್ನ ಗಿಡಮೂಲಿಕೆಗಳು ಮಾಡುತ್ತವೆ. ಯಾವುದೇ ರೀತಿಯ ನೆಗೆಟಿವ್ ಅಥವಾ ಋಣಾತ್ಮಕ ಶಕ್ತಿಗಳನ್ನ ದೇಹಕ್ಕೆ ಕೊಡೋದಿಲ್ಲ, ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಹಾಗಾಗಿ ಆ ನೆಗೆಟಿವ್ ಪವರ್ ಅನ್ನ ಕಡಿಮೆ ಮಾಡಿ ಪಾಸಿಟಿವ್ ಪವರ್ ಅನ್ನ ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ರೋಗವನ್ನ ನಿವಾರಣೆ ಮಾಡ್ತದೆ ಹೇಳುವಂತದ್ದನ್ನು ಕೂಡ ನಾವು ತುಳಸಿಯಿಂದ ತಿಳ್ಕೊಳ್ಬೇಕು. ನಂತರದ ಗಿಡಮೂಲಿಕೆ ಯಾವುದು? ಗರಿಕೆ. ಗರಿಕೆ ಬಹಳ ಸ್ವಾಭಾವಿಕವಾಗಿ ಬೆಳೆಯುವುದು, ಎಲ್ಲಾ ಕಡೆಯೂ ಇರುವಂತದ್ದು, ಅದಕ್ಕೆ ನಾವು ಏನು ಹಾಕ್ಬೇಕು ಅಂತಿಲ್ಲ, ತನ್ನಿಂತಾನೆ ಬೆಳೆಯುವಂತದ್ದು, ನಾವು ಅದಕ್ಕೆ ಖರ್ಚು ಮಾಡತಕ್ಕಂಥ ವ್ಯವಸ್ಥೆ ಏನು ಇಲ್ಲ, ಆದರೆ ಅದರಿಂದ ನಮಗೆ ಉಪಯುಕ್ತ ಇದೆ. ತುಳಸಿ ತರ ನಾವೇನು ತಂದು ಹಾಕಬೇಕಾಗಿಲ್ಲ, ಇಲ್ಲ ಇಲ್ಲ, ಅದುವಾಗಿ ಹುಟ್ಟಿಕೊಡ್ತದೆ. ಅದಕ್ಕೊಂದು ಸೀಮಿತ ಜಾಗ ಅಂತ ಇದೆ, ಸ್ವಲ್ಪ ಒಣಗಿದಂತ ಜಾಗ ಇರಬೇಕು, ಮಣ್ಣಲ್ಲಿ ಪಸೆ ಇರಬೇಕು, ಅಂತ ಜಾಗದಲ್ಲಿ ಗರಿಕೆ ತುಂಬಾ ಹುಟ್ಟುತ್ತದೆ. ಅದನ್ನ ಸಂಸ್ಕೃತದಲ್ಲಿ ದೂರ್ವ ಅಂತ ಹೇಳಿ ನಾವು ಕರಿತೇವೆ. ಗಣಪತಿಗೆ ಬಹಳ ಪ್ರಿಯವಾದ ವಸ್ತು ಕೂಡ. ಗಣಪತಿ ಹೋಮದಲ್ಲಿ ನಾವು ಅಥವಾ ಗಣಪತಿಯ ಒಂದು ಏನಾದ್ರು ಆರಾಧನೆ ಮಾಡದಿದ್ರೆ ಆ ದೂರ್ವೆಯನ್ನ ಹಾಕಿದ್ರೆ ಗಣಪತಿ ಸಂತುಷ್ಟನಾಗ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಗಣಪತಿಯನ್ನ ಸಂತುಷ್ಟ ಮಾಡೋದ್ರ ಜೊತೆಗೆ ನಮ್ಮ ಎಲ್ಲಾ ರೋಗವನ್ನು ಕೂಡ ನಿವಾರಣೆ ಮಾಡ್ತದೆ. ಅದು ಗರಿಕೆಯಲ್ಲಿರ್ತಕ್ಕಂತ ಇನ್ನೊಂದು ಬಹಳ ವಿಶೇಷ ಏನು ಕೇಳಿದ್ರೆ, ಗರ್ಭಿಣಿ ಸ್ತ್ರೀಯರು ಈ ಮೂರು ತಿಂಗಳ ಆದ ಮತ್ತೆ ದಿನಕ್ಕೆ ಒಂದು ಗರಿಕೆ ಹುಲ್ಲನ್ನ ತಿಂದ್ರೆ ಸಾಕು, ದಿನಕ್ಕೆ ಒಂದು. ಆ ಬೆಳೀತಕ್ಕಂತ ಮಗುವೆ ಇದೆಯಲ್ಲ ಗರ್ಭಕೋಶದಲ್ಲಿ, ಏನು ಆ ಮಗು ಬೆಳೀತದೆ, ಬೆಳೀತಾ ಬೆಳೀತಾ ಅದಕ್ಕೆ ಸಿಕ್ಬೇಕಾದಂತ ಎಲ್ಲಾ ಪೋಷಕಾಂಶಗಳು ಸಿಗ್ತವೆ. ನಾವು ಇವತ್ತು ಡಾಕ್ಟರ್ ಹತ್ರ ಹೋಗಿ ಐರನ್ ಟಾನಿಕೋ ಅದೋ ಇದೋ ತಕೊಳ್ತೇವೆ, ಅದು ಯಾವುದು ತಕೊಳ್ಬೇಕಾದಂತ ಪ್ರಮೇಯ ಬರೋದಿಲ್ಲ. ಅಷ್ಟೇ ಅಲ್ಲ, ಆ ಗರ್ಭಿಣಿಯ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ಆದರೆ ಅದನ್ನು ಯಾರು ಮಾಡೋದಿಲ್ಲ. ಕಾರಣ ಅಂದ್ರೆ ಅದರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ, ಒಂದು. ಮತ್ತೆ ನಂಬಿಕೆ ಇರೋದಿಲ್ಲ. ಎಲ್ಲ ಮೂಲಿಕೆಗಳಲ್ಲಿ ನಾವು ಮೊದಲು ನಂಬಿಕೆಯನ್ನು ಇಡಬೇಕು, ಅದರಲ್ಲಿ ಶ್ರದ್ಧೆ ಬೇಕು ನಮಗೆ. ಅದನ್ನು ಸ್ವೀಕಾರ ಮಾಡಿದಾಗ ಅಥವಾ ಅದನ್ನು ನಾವು ಸೇವಿಸಿದಾಗ ನಮ್ಮ ಅನಾರೋಗ್ಯದ ತೊಂದರೆಗಳೇನಿದೆಯೋ ಅದೆಲ್ಲವೂ ನಿವಾರಣೆ ಆಗ್ತಾ ಹೇಳ್ತಕ್ಕಂಥ ವಿಶ್ವಾಸ ಮೊದಲು ನಾವು ಆ ಗಿಡ ಮೂಲಿಕೆಯಲ್ಲಿ ಇಡಬೇಕು. ಅದು ಇಡದೇ ಇದ್ರೆ ನಮಗೆ ನಂಬಿಕೆ ಬರೋದಿಲ್ಲ. ಯಾವುದೇ ಒಬ್ಬ ರೋಗಿಗೆ ಅವನಿಗೆ ರೋಗ ಉಂಟು ಅದ ಕೂಡಲೇ ನಾವು ಅವನ ಹೆದರ್ಸ್ಲಿಕ್ಕೆ ಹೋಗಬಾರ್ದು, ನಿನಗೆ ಇದು ಗುಣ ಆಗ್ತದೆ ಅಂತ ಹೇಳಿಯೇ ಹೇಳ್ಬೇಕು ನಾವು. ಗುಣ ಆಗೋದಿಲ್ಲ ನಿನಗೆ ತೊಂದರೆ ಆಗ್ತದೆ ಹೇಳಿ ಅರ್ಧ ಸತ್ತ ಲೆಕ್ಕವೇ ಆಗಿ ಹೋಗುತ್ತೆ. ಹಾಗಾದ ಕಾರಣ ಈ ಗಿಡಮೂಲಿಕೆಯು ಹಾಗೆ ನಾವು ಇದರನ್ನು ತಕ್ಕೊಳ್ಳೋದ್ರಿಂದ ನಿಜವಾಗಿಯೂ ಅದರ ಗುಣ ಇರುತ್ತದೆ. ಆದರೆ ಆ ಮನುಷ್ಯನಲ್ಲಿಯೂ ಕೂಡ ನಂಬಿಕೆ ಬರಬೇಕು. ಒಂದು ಕಾಯಿಲೆ ಗುಣ ಆಗಬೇಕು ಅಂದ್ರೆ ಆ ಮಾನಸಿಕ ಸ್ಥೈರ್ಯ ಅಂತ ನಾವು ಏನು ಹೇಳ್ತೇವೆ, ಆ ಮಾನಸಿಕ ಸ್ಥೈರ್ಯ ಅವನಲ್ಲಿ ಬರಬೇಕು. ಅದು ಬಂದಾಗ ಮಾತ್ರ ಆ ಗಿಡಮೂಲಿಕೆಗಳ ಪ್ರಯೋಜನ ನಮಗೆ ಗೊತ್ತಾಗ್ತದೆ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಈ ಗರಿಕೆ ಹುಲ್ಲಿಂದ ದೇಹಕ್ಕೆ ಪೋಷಕಾಂಶ ಸಿಕ್ಕೋದ್ರ ಜೊತೆಗೂ ಕೂಡ ಕೆಟ್ಟ ಕೊಬ್ಬನ್ನ ಕರಗಿಸ್ತದೆ. ಅದರಲ್ಲಿ ನಾರಿನಂಶ ಜಾಸ್ತಿ ಈ ಹುಲ್ಲನ್ನ ತಿನ್ನೋದ್ರಿಂದ. ಈ ನಾರಿನಂಶ ತಿನ್ನೋದ್ರಿಂದ ನಮಗೆ ಸುಲಭವಾಗಿ ಜೀರ್ಣಕ್ರಿಯೆಗಳಾಗ್ತವೆ. ಅಷ್ಟೇ ಅಲ್ಲ, ಕರುಳಿನ ಯಾವುದೇ ಬಾಧೆಗಳಿದ್ರೆ ಅದನ್ನ ನಿವಾರಣೆ ಮಾಡ್ತದೆ. ನಾವು ಆಹಾರ ಸೇವನೆ ಮಾಡುವಾಗ ಕೆಲವು ಸತಿ ಕೆಲವು ಪ್ರಾಣಿಗಳ ಕೂದಲಿರಬಹುದು ಅಥವಾ ಮನೆಯಲ್ಲಿ ಸಾಧಾರಣ ಎಲ್ಲರೂ ಬೆಕ್ಕು ನಾಯಿ ಇತ್ಯಾದಿಗಳನ್ನ ಸಾಕ್ತಾ ಇರ್ತಾರೆ. ಬೆಕ್ಕು ಅಂತೂ ಮನೆಯ ಒಳಗೆ ಓಡಾಡ್ತಕ್ಕಂಥ ಪ್ರಾಣಿ, ರೋಮ ಉದುರಿಯೇ ಉದುರುತ್ತೆ, ಆಹಾರದೊಟ್ಟಿಗೆ ಸೇರೋದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅದು ಸೇರೇ ಸೇರುತ್ತೆ. ಹಾಗೇನಾದ್ರೂ ರೋಮ ನಮ್ಮ ಹೊಟ್ಟೆಗೆ ಹೋಗಿದ್ರೆ ಆ ರೋಮವನ್ನು ಕೂಡ ಇರತಕ್ಕಂಥ ವಿಷದ ಇದಿದೆ ಅದೆಲ್ಲವನ್ನು ಕೂಡ ತೆಗಿತದೆ ಗರಿಕೆ. ಅದು ಕೂಡ ಖಾಲಿ ಹೊಟ್ಟೆ. ನಮ್ಮ ಸೇವನೆಯ ಕ್ರಮ ಬೆಳಗಿನ ಜಾವದಲ್ಲೇ ತಕ್ಕೊಳ್ಬೇಕು. ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ ನಾವು ಅದನ್ನ, ಸಾಧಾರಣ 4:30 ಒಳಗೆ. ಈ ಸಮಯದಲ್ಲಿ ನಾವು ಅದನ್ನ ಸ್ವೀಕಾರ ಮಾಡಿದಾಗ ಅದರಲ್ಲಿ ಔಷಧೀಯ ಗುಣ ಹೆಚ್ಚಿರುತ್ತದೆ. ಅಷ್ಟೇ ಅಲ್ಲ, ಅದನ್ನ ಅಗ್ನಿಯಲ್ಲಿ ಹಾಕಿ ಹೊಗೆ ಬರೆಸೋದ್ರಿಂದ ಧೂಮ ಮನೆಯಲ್ಲಿ ಆ ಹೊಗೆಯನ್ನ ಹಾಕೋದ್ರಿಂದ ಅದರಲ್ಲಿಯೂ ಕೂಡ ಸೊಳ್ಳೆ ನಿವಾರಣೆ ಆಗ್ತದೆ, ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ, ರೋಗ ನಿರೋಧಕ ಶಕ್ತಿಯೂ ಕೂಡ ಉಂಟು. ಅದನ್ನ ದಿನ ಸಾಯಂಕಾಲ ಕೆಲವರ ಮನೆಯಲ್ಲಿ ಅದರ ಜೊತೆಗೆ ನೆಕ್ಕಿ ಸೊಪ್ಪನ್ನ ಹಾಕಿ ಗರಿಕೆ ಎರಡುಗಳನ್ನ ಹಾಕಿದಾಗ ಹೆಚ್ಚು ಉಪಯುಕ್ತ ಆಗ್ತದೆ, ಅದು ಕೂಡ ಸೊಳ್ಳೆಯನ್ನ ನಿವಾರಣೆ ಮಾಡ್ತದೆ. ಅಷ್ಟೇ ಅಲ್ಲ, ಗಾಳಿಯಲ್ಲಿ ಬರತಕ್ಕಂತಹ ದುರ್ವಾಸನೆ ಇದ್ರೆ ಆ ದುರ್ವಾಸನೆ ಹೋಗಿ ಸುವಾಸನೆಯನ್ನ ಕೊಡ್ತದೆ, ಅದು ಕೂಡ ಆರೋಗ್ಯಕ್ಕೆ ಬಹಳ ಉತ್ತಮವಾದಂತಹ ಪರಿಣಾಮ ಕೊಡ್ತಕ್ಕಂಥದ್ದು. ಗರಿಕೆಯನ್ನ ಬೆಳೆಸುವ ಅಗತ್ಯ ಇಲ್ಲ, ಸಹಜವಾಗಿ ಬೆಳೆಯುವ ಗರಿಕೆ, ಬೆಳಿಬೇಕಾದ ಖರ್ಚೇ ಇಲ್ಲ ಅದಕ್ಕೆ. ನಾವೇನು ಅದಕ್ಕೆ ಹಣವನ್ನ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆ ಇದ್ದದನ್ನ ಕಾಪಾಡಿಕೊಂಡ್ರೆ ಸಾಕು. ಮನೆಯಲ್ಲಿ ಇದ್ದ ಗರಿಕೆ ಹುಲ್ಲನ್ನ ಕೆಲವರು ಪೂರ್ತಿ ಕಿತ್ತು ಬಿಸಾಕ್ತಾರೆ. ನಿಜವಾಗಿ ಅದನ್ನ ಉಳಿಸಿಕೊಂಡ್ರೆ ಅದುವೇ ದೊಡ್ಡ ಉಪಯೋಗ ನಮಗೆ. ಗರಿಕೆಯ 16 ಅನುಕೂಲಗಳಿದಾವೆ, ಅದನ್ನ ಬಳಕೆ ಮಾಡ್ತಾ ಮಾಡ್ತಾ ಕಂಡುಕೊಳ್ಬೇಕು. ಹೌದು, ಮುಂದಿನ ಇದೇನಂದ್ರೆ ನಾಚಿಕೆ ಮುಳ್ಳು, ಟಚ್ ಮೀನಾಟ್ ಅಂತ ಹೇಳ್ತೇವೆ. ಮುಟ್ಟಿದ್ರೆ ಮುನಿ. ಆ ನಾಚಿಕೆ ಮುಳ್ಳು ಕೂಡ ಹಾಗೆ, ನಾಚಿಕೆ ಮುಳ್ಳು ಗಿಡದ ಬೇರನ್ನ ಚೆನ್ನಾಗಿ ತೊಳೆದು ಅದನ್ನ ಬಿಸಿ ನೀರಲ್ಲಿ ಹಾಕಿ ಚಂದ ಕುದಿಸಿ ಅದನ್ನ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಹೆಣ್ಮಕ್ಕಳ ಗರ್ಭಾಶಯದ ತೊಂದರೆಗಳೆಲ್ಲವೂ ನಿವಾರಣೆ ಆಗುತ್ತೆ. ಈಗ ಅವರಿಗೆ ತಿಂಗಳ ಈ ಸಮಸ್ಯೆ ಮತ್ತು ಗರ್ಭಕೋಶದಲ್ಲಿರ್ತಕ್ಕಂಥ ತೊಂದರೆಗಳು, ಹೊಟ್ಟೆ ನೋವು, ಬೆನ್ನೆಳೆತ, ಕಾಲೆಳೆತಗಳು, ಈ ತಿಂಗಳ ಆಗುವಂತ ಋತು ಸಮಸ್ಯೆಗಳಲ್ಲಿ ತೊಂದರೆಗಳಾಗುವಂತದ್ದು ಅದೆಲ್ಲದಕ್ಕೂ ಕೂಡ ಆ ನಾಚಿಕೆ ಮುಳ್ಳಿನ ಬೇರಿನ ಕಷಾಯದಿಂದ ನಿವಾರಣೆ ಆಗ್ತದೆ. ದೇಹದ ಉಷ್ಣತೆಯನ್ನು ಕೂಡ ಕಾಪಾಡ್ತದೆ, ದೇಹದ ಉಷ್ಣತೆಯನ್ನ ಏರದ ಹಾಗೆ ನೋಡಿಕೊಳ್ತದೆ, ದೇಹದ ಉಷ್ಣತೆಯನ್ನ ಸ್ಥಿಮಿತದಲ್ಲಿ ಸಮತೋಲನದಲ್ಲಿ ಇಟ್ಟುಕೊಳ್ಳುತ್ತದೆ. ಹಾಗಾದ ಕಾರಣ ನಾಚಿಕೆ ಮುಳ್ಳು ತುಂಬಾ ಉಪಯೋಗ. ಇನ್ನೂ ಒಂದು ಅದರಲ್ಲಿ ಗುಣ ಇದೆ, ದನ ಕರು ಹಾಕಿದಾಗ ನಾವು ಅದಕ್ಕೆ ಮಾಸು ಅಂತ ಹೇಳ್ತೇವೆ, ಕಸ ಬೀಳೋದಿಲ್ಲ ಅಂತ. ನಾಚಿಕೆ ಮುಳ್ಳನ್ನ ಅದರ ಕೊಂಬಿನಲ್ಲಿ ಕಟ್ಟಿ 5 ನಿಮಿಷದಲ್ಲಿ ಆ ಮಾಸು ಬಿಡುತ್ತದೆ. ಆದ್ರೆ ಅದನ್ನ ಹೆಚ್ಚು ಹೊತ್ತು ಇಡ್ಲಿಕ್ಕೆ ಕೂಡುದು, ಅವ ಅಲ್ಲೇ ಇರಬೇಕು. ನೋಡಿ ಆ ಗಿಡದ ಚಮತ್ಕಾರ ಎಷ್ಟು ಅಂತ ಹೇಳಿದ್ರೆ, ಅವ ಕೊಂಬಿಗೆ ಕಟ್ಟಿ 5 ನಿಮಿಷ ಅಲ್ಲೇ ಇರಬೇಕು, ಅವ ಬಿಟ್ಟು ಬರ್ಲಿಕ್ಕೆ ಕೂತಿಲ್ಲ, ಕರುಳು ಕೂಡ ಹೊರಗೆ ಬಂದು. ಹಾಗಾದ ಕಾರಣ ಅದನ್ನ ಬಹಳ ಜಾಗರೂಕತೆಯಿಂದ ಕಟ್ಟಬೇಕು, ಅದನ್ನ ತಲೆ ಕೆಳಕನವಾಗಿ ಕಟ್ಟಬೇಕು. ಅಂದ್ರೆ ಬುಡ ಮೇಲೆ ಮಾಡಿ ತಲೆಯನ್ನ ಕೆಳಗೆ ಮಾಡಿ ಕೊಂಬಿಗೆ ಕಟ್ಟಬೇಕು ಅದನ್ನ. ಹಾಗೆ ಕಟ್ಟಿದಾಗ ನಾಚಿಕೆ ಮುಳ್ಳಲ್ಲಿರ್ತಕ್ಕಂಥ ಆ ಮೂಲಿಕೆಯ ಗುಣ ಅದು, ಅದರಿಂದ ಆ ಮಾಸು ಬಹಳ ಸುಲಭದಲ್ಲಿ ಬೀಳುತ್ತದೆ. ನಾವು ಅದಕ್ಕೆ ಡಾಕ್ಟರ್ನ ಕರೆಸ್ತೇವೆ, ಅದನ್ನ ಕಡೆ ಬೀಳಿಸೋದಕ್ಕೆ ನೋಡ್ತೇವೆ, 1 ವಾರ ಆದ್ರೂ ಕೆಲವು ಸತಿ ಬೀಳೋದಿಲ್ಲ, ತೊಂದರೆಗಳಾಗ್ತದೆ ದನಗಳಿಗೆ. ಇದನ್ನ ಕಟ್ಟೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಇದು ನನ್ನ ಸ್ವತಃ ಅನುಭವವೂ ಕೂಡ, ನಾನು ಮಾಡಿಯೂ ನೋಡಿದ್ದೇನೆ ಅದನ್ನು. ಮೂಲವ್ಯಾಧಿ ಸಮಸ್ಯೆಗೂ ಕೂಡ ಸೊಪ್ಪನ್ನ ಸೇವನೆ ಮಾಡೋದ್ರಿಂದ ಅದನ್ನ ಅರ್ಧ ಹಚ್ಚುತ್ತಾರೆ ಕೆಲವರು. ಅರ್ಧ ಹಚ್ಚದಕ್ಕಿಂತ ನಾವು ಹೊಟ್ಟೆಗೆ ತಕ್ಕಳೋದ್ರಿಂದಲೇ ಆ ಮೂಲವ್ಯಾಧಿಯ ಸಮಸ್ಯೆಯನ್ನ ಪರಿಹಾರ ಮಾಡ್ತದೆ. ಬರೇ ಮೂಲವ್ಯಾಧಿಯನ್ನ ಮಾತ್ರ ಅಲ್ಲ, ವಾತರೋಗವನ್ನು ಕೂಡ ನಿವಾರಣೆ ಮಾಡ್ತದೆ. ಇದು ಸಹ ತುಂಬಾ ಸುಲಭವಾಗಿ ಬೆಳೀತದೆ, ಬೆಳೆಯುವಂತ ಅದಕ್ಕೆ ನಾವೇನ್ ಖರ್ಚು ಮಾಡ್ಲಿಕ್ಕಿಲ್ಲ. ಹೌದೌದು, ಬೇಜಾನ್ ಬೆಳೀತದೆ ಅದು, ಎಲ್ಲಿಯೂ ಸಿಗ್ತದೆ ನಮಗೆ. ಎಲ್ಲರಿಗೂ ಗೊತ್ತಿರತಕ್ಕಂತ ಮೂಲಿಕೆ, ಗೊತ್ತಿಲ್ಲದೆ ಇರತಕ್ಕಂತ ಮೂಲಿಕೆ ಅಲ್ಲ, ಸಣ್ಣ ಮಗು ಕೂಡ ಇವತ್ತದ್ದು ಗೊತ್ತಿದೆ. ಬಟ್ ಅದರ ಗುಣಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ, ಅದರ ಉಪಯುಕ್ತತೆಯನ್ನ ತಿಳ್ಕೊಳ್ಬೇಕಾಗಿದೆ. ನಾಚಿಕೆ ಮುಳ್ಳಿನ ಬೇರನ್ನ ಹರಿದ್ಬಿಟ್ಟು ಕುಡಿಯೋದ್ರಿಂದ ಸಕ್ಕರೆ ಕಾಯಿಲೆ ಇರೋರಿಗೂ ಕೂಡ ಹೇಳ್ತಾರಲ್ವಾ, ದೇಹದ ಉಷ್ಣತೆಯನ್ನ ಕಡಿಮೆ ಮಾಡ್ತದೆ. ಒಂದು ದೇಹದಲ್ಲಿರತಕ್ಕಂತ ಇನ್ಸುಲಿನ್ ಅಥವಾ ಈ ಸಕ್ಕರೆಯನ್ನ ಸಮತೋಲನದಲ್ಲಿ ಇಡುತ್ತದೆ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೇವೆ. ಯಾವುದೇ ಒಂದು ಕಾಯಿಲೆವನ್ನ ಬಾರದ ಹಾಗೆ ನೋಡಿಕೊಳ್ಳುವಂತದ್ದೇ ಒಂದು ದೊಡ್ಡ ಉಪಯುಕ್ತವಾಗತಕ್ಕಂತ ಚಿಕಿತ್ಸೆ. ಹಾಗಾಗಿ ನಮ್ಮಲ್ಲೇ ಸಿಗ್ತಕ್ಕಂತ ಒಂದು ಮೂಲಿಕೆಗಳು ಏನಿದೆ, ನಾಚಿಕೆ ಮುಳ್ಳಿನ ಕಷಾಯ ಏನಿದೆ, ಇದು ವಾರಕ್ಕೆ ಒಂದ್ಸಲ ಸೇವನೆ ಮಾಡಿದ್ರು ಸಾಕಾಗ್ತದೆ. ಆರೋಗ್ಯ ಇದ್ದವನು ಸೇವನೆ ಮಾಡಿದ್ರೆ ಬರೋದಿಲ್ಲ ಕಾಯಿಲೆ. ಆರೋಗ್ಯ ಇಲ್ಲದೇ ಇರೋನಿಗೆ ಹೇಗಿದ್ರು ಅದು ಗುಣವನ್ನ ಮಾಡ್ತದೆ. ಮುಂದಿನದ್ದು ಲೋಳಿಸೆರ, ಅಲೋವೆರಾ ಅಂತ ಹೇಳ್ತೇವೆ ನಾವು ಮನೆಯಲ್ಲಿ. ಅದನ್ನ ಚಂದ ಕೂಡ ನೆಡುತ್ತಾರೆ, ಕೆಲವು ಹೂವಿನ ಚಿಟ್ಟಿಲಿ ನೆಟ್ಟು ಅದನ್ನ ಬಿಡುತ್ತೇವೆ ನಾವು ಇಲ್ಲಿ ಮನೆಯ ಎದುರು. ಈ ಲೋಳಿಸೆರದಿಂದ ಬೇಸಿಗೆ ಕಾಲದಲ್ಲಿ ತುಂಬಾ ಉಪಯುಕ್ತ ಆಗ್ತದೆ. ಬಹುಶಃ ನೀವು ನೋಡಿರೋದು ಕೆಲವರು ಮನೆಯಲ್ಲಿ ಲೋಳಿಸೆರವನ್ನ ತಲೆಕೆಳಗಾಗಿ ಕಟ್ಟಿರ್ತಾರೆ ಒಳಗಡೆ. ಕಾರಣ ಏನು ಗೊತ್ತದು, ನಾವೇನಾದ್ರು ಪೇಪರ್ ಓದುವಾಗ ಈ ಮಾರ್ಚ್ ಮತ್ತು ಏಪ್ರಿಲ್ ಈ ತಿಂಗಳಲ್ಲಿ ನುಸಿಗಳು ನಮ್ಮ ಕಣ್ಣಡ್ಡ ಬರುವಂತದ್ದು, ಕಣ್ಣಿನ ಹಾಲಿನ ನೋಡುವಾಗ ಆ ನುಸಿಗಳಿಗೆ ಒಂದು ಆಕರ್ಷಣೆ ಕಣ್ಣಿಗೆ ಅಡ್ಡ ಬರುತ್ತೆ, ಅವಾಗ ನಮಗೆ ಅದೊಂದು ತೊಂದರೆಗಳಾಗ್ತವೆ, ಒಂದು ಇರಿಟೇಷನ್ ಆಗ್ತದೆ. ಆವಾಗ ಆ ಲೋಳಿಸೆರವನ್ನ ನಾವು ಆ ಮನೆಯಲ್ಲಿ ಕಟ್ಟಿ ಇಡೋದ್ರಿಂದ ಈ ನುಸಿಗಳೆಲ್ಲ ಆ ಬೇಸಿಗೆ ಸಮಯದಲ್ಲಿ ಅದರಲ್ಲಿ ಕೂತ್ಕೊಳ್ತವೆ, ಎಲ್ಲೂ ಹಾರದಿಲ್ಲ. ಅವಾಗ ಆ ನುಸಿಗಳ ಉಪದ್ರವವನ್ನ ತಡಿತಕ್ಕಂತ ಒಂದು ದೊಡ್ಡ ಗುಣ ಲೋಳಿಸೆರದಲ್ಲಿದೆ. ಅಷ್ಟೇ ಅಲ್ಲ, ಇದು ಕೂಡ ಹೆಣ್ಮಕ್ಳ ಗರ್ಭಾಶಯದ ತೊಂದರೆಗಳಿಗೆ ಉಪಯುಕ್ತ ಆಗುವಂತದ್ದು. ಇದರ ಹಸುರುವಿನ ಭಾಗ ತೆಗೆದು ಒಳಗಿಂದ ಒಂದು ಬಿಳಿ ರಸ ಬರ್ತದೆ, ಅದನ್ನ ಸೇವನೆ ಮಾಡಬೇಕು. ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದು ಗರ್ಭಾಶಯದ ತೊಂದರೆಗಳು ನಿವಾರಣೆ ಆಗ್ತದೆ. ಅದರಲ್ಲಿ ಪಿತ್ತವನ್ನ ಹಿಡಿತವನ್ನಲ್ಲಿರ್ತಕ್ಕಂಥದ್ದ ವ್ಯವಸ್ಥೆ ಕೂಡ ಉಂಟು. ಪಿತ್ತ ವಿಕಾರ ಆದಾಗ ಈ ಎಲ್ಲಾ ಕಾಯಿಲೆಗಳಿಗೂ ಮೂಲ ಕಾರಣ ವಾತ ಪಿತ್ತ ಕಫ. ಇದು ಆಯುರ್ವೇದಿಕ್ ಅಲ್ಲಿ ಹೇಳುವಂತದ್ದು ಅಥವಾ ಆಯುರ್ವೇದ ಶಾಸ್ತ್ರದಲ್ಲಿ ಅದನ್ನೇ ನಾವು ಪರಿಗಣನೆ ಮಾಡುವಂತದ್ದು ವಾತ ಪಿತ್ತ ಕಪ. ಈ ವಾತ ಪಿತ್ತ ಕಪ ದೇಹದಲ್ಲಿ ಸಮತೋಲನದಲ್ಲಿ ಇತ್ತು ಅಂತಾದ್ರೆ ನಮಗೆ ಯಾವ ರೋಗವೂ ಇಲ್ಲ. ವಾತ ಅಧಿಕ ಆದಾಗ ಅದಕ್ಕೆ ಬರತಕ್ಕಂತ ಸಮಸ್ಯೆಗಳು ಪೀಡಿಸ್ತವೆ. ಪಿತ್ತ ಅಧಿಕ ಆದಾಗ ಪಿತ್ತ ರೋಗವು ಪೀಡಿಸ್ತದೆ. ಹಾಗೆ ಕಫ, ಕಫವು ಅಧಿಕ ಆದಾಗ ಕೆಮ್ಮು ಎಲ್ಲಾ ಸಮಸ್ಯೆಗಳು ನಮಗೆ ಶುರು ಆಗ್ತದೆ. ಹಾಗೆ ಆ ವಾತ ಪಿತ್ತ ಕಫವನ್ನ ಹತೋಟಿಯಲ್ಲಿ ಇಡತಕ್ಕಂತ ಒಂದು ದೊಡ್ಡ ಗುಣ ಲೋಳೆಸರಕ್ಕಿದೆ. ಇದನ್ನ ವಾರಕ್ಕೆ ಒಂದು ದಿನ ಸೇವನೆ ಮಾಡೋದ್ರಿಂದ ಕೂಡ ಆ ವಾತ ಪಿತ್ತ ಕಫವನ್ನ ಹತೋಟಿಯಲ್ಲಿ ಇಡಬಹುದು. ಹೆಣ್ಣು ಮಕ್ಕಳಿಗೆ ಅಂತೂ ತುಂಬಾ ಉಪಯುಕ್ತ ಆಗ್ತದೆ. ಇದರಲ್ಲಿಯೂ ಕೂಡ ಹೊಟ್ಟೆಯಲ್ಲಿರತಕ್ಕಂತ ಟಾಕ್ಸಿನ್ ವಿಷ ಏನಿದೆ ಅದನ್ನ ತೆಗಿತಕ್ಕಂತ ಗುಣ ಕೂಡ ಇದೆ. ಹಾಗೆ ಇನ್ನೂ ಒಂದು ಅಮೃತ ಬಳ್ಳಿ, ಅದು ಬಹಳ ಸುಲಭದಲ್ಲಿ ಸಿಕ್ಕುವಂತದ್ದು ನಮಗೆ. ಈ ಅಮೃತ ಬಳ್ಳಿಯೂ ಕೂಡ ವಿಷ ನಿವಾರಕ. ಅದು ಅಮೃತ ಅಂದ್ರೆ ಸಂಜೀವಿನಿ ಅಂತ ಹೇಳಿ ಲೆಕ್ಕ. ಅಮೃತ ಬಳ್ಳಿ ಜ್ವರ ನಿವಾರಕ. ಅದು ಮನುಷ್ಯನಿಗೆ ಯಾವುದೇ ರೀತಿ ಇಂತ ಕಠಿಣ ಜ್ವರ ಇದ್ರೂ ಕೂಡ ಅದರ ಕಷಾಯವನ್ನ ಮಾಡಿ ಅದಕ್ಕೆ ಒಂದು ತುಂಡು ಕಪ್ಪು ಬೆಲ್ಲವೇ ಆಗ್ಬೇಕು ಅದು, ಅಥವಾ ಕೆಂಪು ಕಲ್ಲು ಸಕ್ಕರೆ. ಇದನ್ನ ಬೆರೆಸಿ ಕುಡಿಯೋದ್ರಿಂದ ಜ್ವರ ಆದಷ್ಟು ಬೇಗ ನಿವಾರಣೆ ಆಗ್ತದೆ. ಅದು ಮತ್ತೆ ಈ ಅಮೃತ ಬಳ್ಳಿಯನ್ನ ಏಕಮೂಲಿಕೆ ಮದ್ದು ಅಂತ ಹೇಳ್ತೇವೆ ನಾವು. ಅದನ್ನ ಒಂದೇ ಸಣ್ಣ ತುಂಡು ಬಿಸಿನೀರಲ್ಲಿ ಹಾಕಿ ಕುದಿಸಿ ಅದನ್ನ ದಿನಾ ಸೇವನೆ ಮಾಡೋದ್ರಿಂದ ತುಂಬಾ ಉಪಯುಕ್ತ. ದೇಹದಲ್ಲಿರ್ತಕ್ಕಂಥ ಕೆಟ್ಟ ವಿಷವನ್ನ ನಿವಾರಣೆ ಮಾಡಿ ಅಮೃತತ್ವವನ್ನ ಕೊಡ್ತದೆ. ಆ ಜೀವಕ್ಕೆ ಏನ್ ಬೇಕು ಅದರ ಪೋಷಕಾಂಶವನ್ನು ಅದು ಕೊಡ್ತದೆ ಅಮೃತ ಬಳ್ಳಿಯಲ್ಲಿ. ಇನ್ನೊಂದು ಅದರ ವಿಶೇಷ ಏನು ಕೇಳಿದ್ರೆ, ನೀವು ಮರದಲ್ಲಿ ಮೇಲೆ ಹಾಕುವಂತದ್ದು, ಅದಕ್ಕೆ ಬುಡ ನೆಡಬೇಕು ಅಂತಿಲ್ಲ, ಮೇಲೆ ಹಾಕಿದ ಕೂಡಲೇ ಅದರ ಬೇರು ಕೆಳಗೆ ಇಳ್ಕೊಂಡು ಬರ್ತದೆ. ಎಷ್ಟು ವರ್ಷ ಆದರೂ ಕೂಡ ಒಂದು ಬಳ್ಳಿ ತುಂಡನ್ನು ನೀವಿಟ್ರೆ ಒಂದು 6 ತಿಂಗಳಲ್ಲೇ ಬೇಕದು ಒಣಗಲಿ, ಅಲ್ಲದಿದ್ರೆ ಒಣಗದಿಲ್ಲ. ಅದು ಸ್ವಲ್ಪ ತಂಪು ಜಾಗದಲ್ಲಿ ಇಟ್ಬಿಟ್ಟು ಅಷ್ಟು ಬೇಗ ಏನು ಒಣಗೋದಿಲ್ಲ. ಅದೇ ರೀತಿಯ ವ್ಯವಸ್ಥೆ ಮನುಷ್ಯನ ದೇಹಕ್ಕೂ ಕೂಡ ಆಗ್ತದೆ. ಅದರ ಗುಣದಲ್ಲಿಯೇ ತೋರಿಸಿಕೊಡ್ತದ್ದು ಅಮೃತ ಹೇಳುವಂತದ್ದು. ಅಂದ್ರೆ ಆ ಜೀವವನ್ನ ಉಳಿಸಿಕೊಳ್ಳತಕ್ಕಂತ ಕಾಪಾಡುವಂತ ಒಂದು ದೊಡ್ಡ ಗುಣ ಅಮೃತ ಬಳ್ಳಿಯಲ್ಲಿದೆ. ಹಾಗೆ ಇನ್ನೊಂದು ಚಿತ್ರಂಗಿ ಅಂತ ಹೇಳ್ತೇವೆ ನಾವು, ಉಣ್ಣಿ ಗುಲಾಬಿ. ಒಣ ಪ್ರದೇಶದಲ್ಲೂ ಕೂಡ ಬೆಳೀತದ್ದು ಚಿತ್ರಂಗಿ. ಅದನ್ನ ದನಗಳು ಬಹಳ ಚೆನ್ನಾಗಿ ತಿಂತವೆ. ಇದು ಹೃದಯ ರೋಗವನ್ನ ಬಹಳ ಬೇಗ ನಿವಾರಣೆ ಮಾಡ್ತದೆ. ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡಿದ್ರೆ ರಕ್ತ ಸಂಚಾರಕ್ಕೆ ಇರತಕ್ಕಂತ ತಡೆಗಳನ್ನ ನಿವಾರಣೆ ಮಾಡ್ತದೆ. ಮೊದಲು ನಾವು ಊಟ ಮಾಡಿದ ಕೂಡಲೇ ವಿಳ್ಯದೆಲೆಯನ್ನ ಸೇರಿಸಿ ಸುಣ್ಣ ಬೆರೆಸಿ ಅಡಿಕೆ ಸೇರಿಸಿ ತಿಂತಿದ್ದು, ಕಾರಣ ಜೀರ್ಣಕ್ಕೆ ಹೆಚ್ಚು ಉಪಯೋಗ ಆಗುವಂತದ್ದು. ಅದರ ಜೊತೆಯಲ್ಲಿ ಈ ಚಿತ್ರಂಗಿ ಎಲೆಯನ್ನ ಒಂದಿಟ್ಟು ಕೊಡ್ತಿದ್ರು. ಆ ಒಂದು ಚಿರಿಯನ್ನ ಆ ವಿಳ್ಯದೆಲೆ ಒಟ್ಟಿಗೆ ಸೇರಿಸಿ ತಿಂದಾಗ ಅದರ ಗುಣ ಇನ್ನೂ ಹೆಚ್ಚಾಗ್ತದೆ. ಹಾಗಾಗಿ ಆ ವಿಳ್ಯದೆಲೆಯಲ್ಲಿಯೂ ಕೂಡ ರೋಗ ನಿರೋಧಕ ಶಕ್ತಿ ಇದೆ. ಅದರಲ್ಲಿ ಪಂಚವಳ್ಳಿ ಎಲೆ ಅಂತ ಹೇಳ್ತೇವೆ, ಅದರಲ್ಲಿ ಕಪ ನಿವಾರಣೆಯನ್ನಂತ ಕೂಡ ಮಾಡ್ತೇವೆ. ಬಹುಶಃ ನಮಗೆ ಈಗಲೂ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಪಂಚವಳ್ಳಿ ತೈಲ ಅಂತ ಹೇಳಿ ನಾವು ತಗೊಳ್ತೇವೆ. ಈ ಪಂಚವಳ್ಳಿ ತೈಲದ ಮೂಲ ವಸ್ತುವೇ ವಿಳ್ಯದೆಲೆ. ಇದನ್ನ ನೋವು ನಿವಾರಕಕ್ಕೆ ಹಾಕ್ತೇವೆ ನಾವು, ಬೆಂಕಿಯಿಂದ ಸುಟ್ಟ ಗಾಯಗಳಿಗೆ ಹಾಕ್ತೇವೆ, ಹಲ್ಲು ನೋವಿದ್ರೆ ಹತ್ತಿಗೆ ಮುಟ್ಟಿಸಿ ಹಲ್ಲಿನ ಒಟ್ಟಿಗೆ ಇಡ್ತೇವೆ, ಕಿವಿ ನೋವಿದ್ರೆ ಕಿವಿಗೆ ಒಂದು ಡ್ರಾಪ್ ಆ ಎಣ್ಣೆಯನ್ನ ಬಿಡೋದ್ರಿಂದ ಕಿವಿ ನೋವು ಕೂಡ ನಿವಾರಣೆ ಆಗ್ತದೆ. ಇದರ ಮೂಲ ವಸ್ತು ವೀಳ್ಯದೆಲೆ. ಹಾಗಾದ ಕಾರಣ ಆ ವೀಳ್ಯದೆಲೆಯ ರಸವನ್ನು ಕೂಡ ನಾವು ಕಿವಿ ನೋವಿದ್ದಾಗ ಸ್ವಲ್ಪ ಬಿಟ್ಟು ಒಂದು 1/2 ಗಂಟೆಯ 3/4 ಗಂಟೆ ಬಿಟ್ಟು ನಮ್ಮ ಕಿವಿಯನ್ನ ಸ್ವಚ್ಛ ಮಾಡಿದ್ರೆ ಕಿವಿಯ ನೋವುಗಳನ್ನ ನಿವಾರಣೆ ಮಾಡ್ತದೆ. ಅಷ್ಟೇ ಅಲ್ಲ, ಕಿವಿಯಲ್ಲಿರತಕ್ಕಂಥ ಗುಗ್ಗೆ ಅಂತ ಹೇಳ್ತೇವಲ್ಲ ನಾವು ಅದನ್ನು ಕೂಡ ಅದು ಸ್ವಚ್ಛ ಮಾಡ್ತದೆ. ಅದು ನಮ್ಮ ಮನೆಯಲ್ಲಿ ಸಿಕ್ಕುವಂಥದ್ದು ಬೆಳೀತಾರೆ ಕೆಲವರು ಸೊಗಸಾಗಿ ಮತ್ತು ಬಹಳ ಚಂದಕ್ಕೆ ಬರ್ತದದು. ಆ ಎಲೆಯನ್ನು ಕೂಡ ನಾವು ಉಪಯೋಗ ಮಾಡೋದ್ರಿಂದ ಸುಮಾರು ಕಾಯಿಲೆವನ್ನ ನಿವಾರಣೆ ಮಾಡಬಹುದಾಗಿದೆ. ವಿಳ್ಯದೆಲೆಯ ರಸದಿಂದ ಕಫ ನಿವಾರಣೆ ಆಗ್ತದೆ, ಜೀರ್ಣಕ್ರಿಯೆಯೂ ಆಗ್ತದೆ ಮತ್ತು ವಾತ ರೋಗವನ್ನು ಕೂಡ ನಿವಾರಣೆ ಮಾಡ್ತದೆ. ಇನ್ನೂ ಒಂದು ಉಪಯುಕ್ತ ಆಗುವಂತದ್ದು ಬಳ್ಳಿ ಹೇಳಿದ್ರೆ ಹಾಡೆ ಬಳ್ಳಿ ಅಂತ ಹೇಳ್ತೇವೆ. ಹಾಡೆ ಬಳ್ಳಿ ತಂಪು, ಅದು ಅದನ್ನ ಅಗಿಲುಗಂಧ ಅಗಿಲು ಶುಂಠಿ ಅಂತ ಹೇಳಿಯೂ ಕರಿತೇವೆ ನಾವು. ಇದರ ಬಳ್ಳಿಯನ್ನ ಜಜ್ಜಿ ಎಣ್ಣೆಯಲ್ಲಿ ಕುದಿಸಿ ಸೊಪ್ಪು ಸಮೇತ ಫ್ರಾಕ್ಚರ್ ಆದವರಿಗೆ ಅಥವಾ ಮೂಳೆ ಡಿಸ್ಲೊಕೇಟ್ ಆದವರಿಗೆ, ಸ್ಥಾನಪಲ್ಲಟ ಆದ್ರೆ ಮತ್ತೆ ಉಳುಕಿನ ನೋವುಗಳು ಏನಾದ್ರು ಬಂದಿದ್ರೆ ಕಾಯಿಸಿದಂತ ಎಣ್ಣೆ ಇದೆಯಲ್ಲ ಇದನ್ನ ದಿನಾ ಬಿಡದೆ ಒಂದು ವಾರ ಹಚ್ಚಿದ್ರೆ ಆ ನೋವು ನಿವಾರಣೆ ಆಗ್ತದೆ. ಅಷ್ಟೇ ಅಲ್ಲ, ಆ ಹೆಪ್ಪುಗಟ್ಟಿ ಅಂತ ರಕ್ತದ ಸ್ವಚ್ಛತೆಯನ್ನ ಮಾಡಿ ರಕ್ತ ಚಲನೆಗೆ ಸರಿಯಾಗುವಂತ ವ್ಯವಸ್ಥೆಯನ್ನು ಕೂಡ ಈ ಹಾಡೆ ಬಳ್ಳಿ ಮಾಡ್ತದೆ. ಅಷ್ಟೇ ಅಲ್ಲ, ಏನಾರು ಕಾಲು ತನ್ನಿಂತಾನೆ ನೋವು ಬಂದಾಗ, ತನ್ನಷ್ಟಕ್ಕೆ ನೋವು ಬಂತು, ಬಳ್ಳಿಯನ್ನ ತೆಗೆದು ಕಾಲು ಒಂದು ದಿನ ಅದನ್ನ ಕಟ್ಟಬೇಕು, ಎಂತ ನೋವಿದ್ರು ನಿವಾರಣೆ ಮಾಡ್ತದೆ. ಸ್ವಲ್ಪ ಮುಟ್ಟಿದ್ರೆ ಅದರ ಪರಿಮಳವನ್ನ ನಮಗೆ ತಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತದೆ. ಅದು ಕಠಿಣವಾದ ಪರಿಮಳ, ಅದು ಕೆಲವರಿಗೆ ಅಸಹ್ಯ ಅಂತ ಅನ್ಸಬಹುದು ಆ ಪರಿಮಳ, ಅದು ಆದ್ರೆ ಅದರ ಗುಣ ಮಾತ್ರ ಅದ್ಭುತ. ಇನ್ನು ಒಂದು ದರ್ಬೆ ಹುಲ್ಲು, ದರ್ಬೆ ನಮ್ಮ ವೈದಿಕ ಕಾರ್ಯಕ್ರಮದಲ್ಲೂ ಬೇಕಾಗ್ತದೆ. ಕೃಷ್ಣ ವಾಮನಿಗೆ ರಾಜ್ಯವನ್ನ ಕೊಡುವಾಗ ದಾರೆ ಎರಿವಾಗ ಈ ವಾಮನ ದಾರೆ ಎರಲಿಕ್ಕೂಡುದು ಅಂತ ಹೇಳಿ ಗಿಂಡಿಯ ತೂತದ ಒಳಗೆ ನಿಲ್ತಾನಂತೆ. ಆವಾಗ ಶ್ರೀಕೃಷ್ಣ ಹೇಳ್ತಾನಂತೆ ದರ್ಬೆಯಲ್ಲಿ ಹುಚ್ಚು ಅದಕ್ಕೆ ಸರಿಯಾಗ್ತದೆ, ಹಾಗೆ ಶುಕ್ರಾಚಾರ್ಯನಿಗೆ ಒಂದು ಕಣ್ಣಿಲ್ಲ ಅಂತ ಹೇಳತಕ್ಕಂತ ಒಂದು ಇತಿಹಾಸ ಇದೆ. ಅಂದ್ರೆ ದರ್ಬೆಯ ಶಕ್ತಿ ಎಷ್ಟು ಅಂತ. ಹಾಗೆ ಆ ದರ್ಬೆ ಹುಲ್ಲಿನ ರಸದಿಂದ ದೇಹದ ಕೊಬ್ಬಿನಂಶವನ್ನ ಹತೋಟಿಯಲ್ಲಿ ಇಡಬಹುದು, ಜೀರ್ಣಕ್ರಿಯೆಗೂ ಆಗ್ತದೆ, ದೇಹದ ಉಷ್ಣತೆಯನ್ನು ಕಾಪಾಡ್ತದೆ. ಈ ದರ್ಬೆ ಹುಲ್ಲಿನ ರಸವನ್ನ ಪಂಚಗವ್ಯಘೃತ ಅಂತೇಳಿ ಈ ಗೋವಿನಿಂದ ಬರತಕ್ಕಂತ ಐದು ದ್ರವ್ಯಗಳಿದೆಯಲ್ಲ, ಗೋಮಯ ಅಂದ್ರೆ ಸೆಗಣಿ, ಮೊಸರು, ಹಾಲು, ತುಪ್ಪ ಮತ್ತು ಸೆಗಣಿ, ಈ ದ್ರವ್ಯದಿಂದ ಪಂಚಗವ್ಯಘೃತ ಅಂತ ಮಾಡ್ತೇವೆ. ಅದಕ್ಕೆ ದರ್ಬೆ ರಸವನ್ನು ಹಾಕ್ತೇವೆ ನಾವು. ಈ ದರ್ಬೆ ರಸದಿಂದ ಅದ್ಭುತ ಪರಿಣಾಮ ಸಿಗ್ತದೆ ಆ ಪಂಚಗವ್ಯಘೃತಕ್ಕೆ. ಹಾಗಾಗಿ ಆ ಪಂಚಗವ್ಯಘೃತವನ್ನ ಗರ್ಭಕೋಶ ಸಮಸ್ಯೆಗೂ ಉಪಯೋಗಿಸ್ತಾರೆ. ಅಷ್ಟೇ ಅಲ್ಲ, ಮದುವೆಯಾಗಿ ಕೆಲವರಿಗೆ ಮಕ್ಕಳಾಗದೆ ಇರತಕ್ಕಂತ ಸಮಸ್ಯೆ ಇರ್ತದಲ್ಲ, ಅದಕ್ಕೂ ಕೂಡ ಆ ದರ್ಬೆ ಹುಲ್ಲಿನ ರಸವನ್ನ ನಾವು ಉಪಯೋಗ ಮಾಡ್ತೇವೆ. ಅದು ಕೂಡ ತುಂಬಾ ಉಪಯುಕ್ತ ಆಗ್ತಕ್ಕಂತ ಒಂದು ವಸ್ತು. ಅದು ಅಷ್ಟೇ, ಬೆಳಿಬೇಕಾದ ಅವಶ್ಯಕತೆ ಇಲ್ಲ, ತನ್ನಿಂತಾನೆ ಬರುವಂತ ಹುಲ್ಲು ಅದು. ಕೆಲವು ಜಾಗ ಆದ್ರೆ ದರ್ಬೆ ಎಲ್ಲಾ ಜಾಗದಲ್ಲಿ ಬೆಳೆಯೋದಿಲ್ಲ, ಅದು ಕೆಲವೊಂದು ಸೂಕ್ತವಾದ ಜಾಗದಲ್ಲಿ ಮಾತ್ರ ಬೆಳೀತದೆ. ಹಾಗಾಗಿ ದರ್ಬೆ ಮತ್ತು ಗರಿಕೆ ಈ ಎರಡು ಹುಲ್ಲುಗಳು ಇಲ್ಲಿ ಬೆಳೀತವೆ. ಆ ಮಣ್ಣು ಏನಿದೆ ಅದು ಎಲ್ಲಾ ಕೃಷಿಗಳಿಗೂ ಸೂಕ್ತವಾದಂತ ಮಣ್ಣು ಅಂತ ಹೇಳ್ತಾರೆ. ಸಾಧಾರಣ ಎಲ್ಲಾ ಮಣ್ಣಲ್ಲಿ ಬೆಳೆಯೋದಿಲ್ಲ, ಅಂತ ಒಳ್ಳೆ ಮಣ್ಣಲ್ಲಿ ಬೆಳೀತದೆ ಅಂತ ಹೇಳ್ತಾರೆ. ಅದು ಚೆನ್ನಾಗಿ ಬಂತು, ಪುಲುಸಾಗಿ ಬಂತು ಹುಳಿ ಆದ್ರೆ ಅಲ್ಲಿ ನಾವು ಯಾವ ಕೃಷಿಯನ್ನು ಕೂಡ ಮಾಡಬಹುದು. ಹಾಗೆ ಯಾವ್ದು ಈ ದರ್ಬೆ ಹುಲ್ಲು ಮತ್ತು ಗರಿಕೆ ಹುಲ್ಲು ಬೆಳೆಯುವಲ್ಲಿ ಈ ಲಾವಂಚ ಮತ್ತು ಗರಿಕೆ ದರ್ಬೆ ಇದನ್ನು ದನಗಳ ಕಾಯಿಲೆಗಳಿಗೆ ಕೂಡ ನಾವು ಉಪಯೋಗಿಸ್ತೇವೆ. ಕರು ಹಾಕಿ 5 ನಿಮಿಷ ದರ್ಬೆ ಹುಲ್ಲನ್ನ ಅಥವಾ ಗರಿಕೆ ಹುಲ್ಲನ್ನ ತಿನ್ನೋದಕ್ಕೆ ಕೊಡ್ಬೇಕು ನಾವು, ಆವಾಗ ಅದಕ್ಕೆ ಸುಲಭವಾಗಿ ಮಾಸು ಬೀಳುತ್ತದೆ ಹೇಳ್ತಾನೆ. ಇನ್ನೊಂದು ಒಂದೆಲಗ, ಸಾಧಾರಣ ಗದ್ದೆಯ ಜಾಗ ಬಾಳೆ ಜಾಗದಲ್ಲಿ ತುಂಬಾ ಬೆಳೀತದೆ. ಇದು ಜ್ಞಾನವನ್ನ ವೃದ್ಧಿ ಮಾಡ್ತದೆ ಹೇಳ್ತಾನೆ, ಮೆದುಳಿಗೆ ತುಂಬಾ ಉಪಯುಕ್ತ ಆಗುವಂತದ್ದು. ಇದರ ರಸವನ್ನ ಕೆಲವರು ಗರ್ಭಿಣಿಯರಿಗೆ ಕೊಡ್ತಾರೆ, ಇದನ್ನ ಅಂದ್ರೆ ಹುಟ್ಟುವಂತ ಮಗು ಚುರುಕಾಗಿ ಬೆಳೆಯಲಿ ಅಂತ ಹೇಳಿ ಕೊಡ್ತೇವೆ. ನಾವು ಯಾವುದೇ ಮಕ್ಕಳು ಸ್ವಲ್ಪ ಓದೋದಕ್ಕೆ ದಡ್ಡ ಅಂದ್ರೆ ಒಂದೆಲಗವನ್ನ ತಿನ್ನೋದಕ್ಕೆ ಹೇಳ್ತೇವೆ. ಒಂದೆಲಗ ದಿನಕ್ಕೆ ಒಂದೆಲೆ ತಿಂದ್ರೆ ಸಾಕು, ಇದನ್ನ 48 ದಿವಸ ತಿನ್ಬೇಕಂತೆ, ಒಂದು ಮಂಡಲ ಅಂತ ಹೇಳ್ತೇವೆ. ಸತತವಾಗಿ, ಹೌದು ಸತತವಾಗಿ. ಅದರಲ್ಲಿ ಇನ್ನೂ ಒಂದು ದೊಡ್ಡ ಗುಣ ಇದೆ, ಅದನ್ನ ತಿನ್ನೋದಕ್ಕೆ ಬಹಳ ಕಷ್ಟ, ಅದನ್ನ ಸಾಧನೆ ಮಾಡೋದಕ್ಕೂ ಕಷ್ಟ. ಕಾರಣ ಏನಂತ ಕೇಳಿದ್ರೆ ಅಷ್ಟು ಸಾಧನೆ ಮಾಡ್ಲಿಕ್ಕೆ ಆಗದಿಲ್ಲ. ಅದೇ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದೆ. ಆ ಬ್ರಾಹ್ಮಿ ಮುಹೂರ್ತ ಹೇಳಿದ್ರೆ 4:30 to 7:30 ಬೆಳಗಿನ ಜಾವ. ಈ ಸಮಯದಲ್ಲಿ ಅವ ಸ್ನಾನ ಮಾಡಿ ಅದನ್ನ ನೇರವಾಗಿ ಹೋಗಿ ಬರೀ ಬಾಯಿಯಲ್ಲೇ ತಿನ್ಬೇಕಂತ, ಅದನ್ನ ಕಚ್ಚಿ ಮುರುದಲ್ಲ, ಕೈಯಲ್ಲಿ ಕೊಯ್ದು ತಿನ್ನದಲ್ಲ, ದನಗಳೆಲ್ಲ ಹುಲ್ಲು ತಿಂತಾವಲ್ಲ ಹಾಗೆ ಅದನ್ನ 48 ದಿವಸ ತಿನ್ಬೇಕವ. ಅದನ್ನ ಏರಿಸ್ತಾ ಹೋಗ್ಬೇಕು, ಇವತ್ತು 1, 2 ಹಾಗೆ 48ನೇ ದಿವಸಕ್ಕೆ 48 ಎಲೆ ತಿನ್ಬೇಕವ. ಅದರ ಲೆಕ್ಕವನ್ನ ಸರಿಯಾಗಿ ಇಟ್ಕೊಳ್ಬೇಕು. ಹಾಗೆ ತಿಂದ ಒಬ್ಬ ವ್ಯಕ್ತಿ ಇದ್ರೆ ಅವನನ್ನ ವಿದ್ಯೆಯಲ್ಲಿ ಯಾರಿಗೂ ಮರಿಸ್ಲಿಕ್ಕೆ ಆಗುವುದಿಲ್ಲ. ಅಂತ ಅದ್ಭುತ ಪಾಂಡಿತ್ಯ ಹೊಂದುತ್ತಾನಂತೆ, ಅಂತ ಅದ್ಭುತ ವಾಕ್ಶಕ್ತಿಗಳವನಾಗ್ತಂತ ದೊಡ್ಡ ವಿದ್ಯಾವಂತನು ಕೂಡ ಆಗ್ತಾನ. ಭಾಗ್ಯ ಇರೋರಿಗೆ ಮಾತ್ರ ಲಭಿಸ್ತದೆ. ಕೆಲವರು ಅದನ್ನೇನಾಗ್ತದೆ ಕೇಳಿದ್ರೆ ತಿಂದುಬಿಟ್ಟು ನಾ ತಿಂದೆ 48 ದಿವಸ ನನಗೇನು ಪ್ರಯೋಜನ ಆಗಲಿ ಅಂದ್ರೆ ಅಲ್ಲಿ ತಪ್ಪಿರ್ತದೆ. ಯಾಕೆಂದ್ರೆ ಅದನ್ನ ಸ್ಪಷ್ಟವಾಗಿ ಹೇಳಿದಾನವ, ಇಷ್ಟು ತಿಂದ್ರೆ ಹೀಗೆ ಆಗ್ಗೆ ಆಗುತ್ತೆ ಅಂತ. ಹಾಗಾಗಿ ಅದು ಸುಳ್ಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನಾವೆಲ್ಲೋ ತಪ್ಪುತ್ತೇವೆ ಅಷ್ಟೇ. ಹಾಗಾದ್ರಿಂದ ಆ ಒಂದೇ ಲಗದಲ್ಲಿ ಅಂತ ಅದ್ಭುತವಾದ ಗುಣ ಇದೆ. ಇವತ್ತು ಆಯುರ್ವೇದದಲ್ಲೂ ಕೂಡ ಬಹಳ ದೊಡ್ಡ ಔಷಧಿ ಅದು. ಬ್ರಾಹ್ಮಿ ತೈಲ ಅಂತ ಕೊಡ್ತಾರೆ ತಲೆಗೆ ಹಾಕ್ಲಿಕ್ಕೆ, ಆಮೇಲೆ ಸಾರಸ್ವತ ಅರಿಷ್ಟ ಅಂತ ಒಂದು ಬರ್ತದೆ, ಅರಿಷ್ಟವನ್ನ ತಯಾರು ಮಾಡಿದ್ದಾರೆ ಅದರಲ್ಲಿ. ಈ ರೀತಿ ಅರಿಷ್ಟಗಳನ್ನೆಲ್ಲ ಮಾಡಿ ಅದು ಈ ಜ್ಞಾನಕ್ಕೆ ಅಥವಾ ಈ ಬುದ್ಧಿ ಮಂದ ಇರೋರಿಗೆ ಅದರ ಔಷಧಿಯನ್ನ ಕೊಡ್ತೇವೆ ನಾವು. ಇನ್ನೂ ಒಂದು ಶಿಲ್ಪದಲ್ಲಿ ಸಿಕ್ಕುವಂತದ್ದು ನೆಲನೆಲ್ಲಿ, ಭೂಮಿ ಆಮ್ಲ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ ನಾವು. ನೆಲನೆಲ್ಲಿ ಅಂದ್ರೆ ನೆಲ್ಲಿಕಾಯಿ ಹಾಗೆ ಸಣ್ಣ ಕಾಯಿ ಆಗ್ತದೆ. ಅದರಲ್ಲಿ ಮೂರು ನಾಲ್ಕು ತರದ ವೆರೈಟಿಗಳಿದ್ದಾವೆ. ಅದರಲ್ಲಿ ಸಣ್ಣ ನೆಲ ನೆಲ್ಲಿ ಸಿಗ್ತದೆ, ಸಾಧಾರಣ ನಮ್ಮ ಎಲ್ಲ ತಂಪು ಇರುವ ಜಾಗದಲ್ಲಿ ಆಗ್ತದೆ. ಈ ಸಮಯದಲ್ಲಿ ತುಂಬಾ ಆಗ್ತದೆ ಅಂದ್ರೆ ಈ ಮಳೆಗಾಲದ ಸಾಧಾರಣ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅದು ಹೆಚ್ಚಿರ್ತದೆ. ಇದು ಸಿ ಅನ್ನಾಂಗವನ್ನ ತುಂಬಾ ದೇಹಕ್ಕೆ ಒದಗಿಸಿಕೊಡ್ತದೆ. ಅಷ್ಟೇ ಅಲ್ಲ, ಈಗಿನ ಈ ಕೊರೋನಾ ಬಾಧೆ ಏನ್ ಬಂದಿದೆ ಇವತ್ತು, ಸಂಜೀವಿನಿ ಹುಡಿ ಅಂತ ಒಂದು ಸಿಗ್ತದೆ ಆಯುರ್ವೇದಿಕ, ಅದರಲ್ಲಿ ಮುಖ್ಯವಾಗಿರತಕ್ಕಂತಹ ಮೂಲ ವಸ್ತುವೆ ನೆಲದಲ್ಲಿ, ಅದೇ ತುಂಬಾ ಉಷ್ಣಾಂಶ ಕೊಡ್ತಕ್ಕಂಥದ್ದು ದೇಹಕ್ಕೆ. ಅದನ್ನ ಅತಿಯಾಗಿ ಸೇವನೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನ ಮಿತವಾಗಿ ಸೇವನೆ ಮಾಡಬೇಕು. ದೇಹದ ಉಷ್ಣತೆಯನ್ನ ಜಾಸ್ತಿ ಮಾಡ್ತದೆ. ಹಾಗಾಗಿ ಯಾರಿಗೆ ಶೀತ ಪ್ರಕೃತಿ ಜಾಸ್ತಿ ಇದೆಯೋ ಅವರು ಅದನ್ನ ಸೇವನೆ ಮಾಡೋದ್ರಿಂದ ಶೀತ ಪ್ರಕೃತಿ ಕಡಿಮೆ ಆಗ್ತದೆ. ದೇಹದಲ್ಲಿ ಗಂಟ್ಲು ಬೇನೆ ಅಥವಾ ಕಣ್ಣು ಬೇನೆಗಳು ಇತ್ಯಾದಿಗಳು ತುಂಬಾ ಉಪಯುಕ್ತ ಆಗ್ತದೆ. ಅಷ್ಟೇ ಅಲ್ಲ, ಚರ್ಮ ವ್ಯಾಧಿಗಳಲ್ಲಿಯೂ ಕೂಡ ತುಂಬಾ ಉಪಯುಕ್ತ ಆಗ್ತದೆ. ಯಾವುದು ನೆಲನಿಲ್ಲಿ, ಇದರ ಕಷಾಯ ಮಾಡಿ ಕುಡಿಯುವ ಕ್ರಮವೂ ಇದೆ. ಬರೀ ಎಲೆಯನ್ನು ಕೂಡ ತಿನ್ನುವ ಕ್ರಮ ಇದೆ. ಬರೀ ಎಲೆ ಅಂತ ಸ್ವಲ್ಪ ಹುಳಿ ರುಚಿಯಾಗಿರ್ತದೆ, ಅದನ್ನು ಕೂಡ ತುಂಬಾ ಉಪಯುಕ್ತ ಆಗ್ತಕ್ಕಂತ ಒಂದು ಮೂಲಿಕೆ. ಅದು ಇನ್ನೊಂದು ಕೈಯಾಲೆ ಮರ ಅಂದ್ರೆ ಒಂದು ಜಾತಿಯ ಮರ, ಅದ್ರಲ್ಲಿ ಒಂದ್ ತರದ ಹಾಲು ಬರ್ತದೆ. ಈ ಮರದ ಕೆತ್ತೆಯ ಕಷಾಯ ಸೇವನೆ ಮಾಡೋದ್ರಿಂದ ಹೊಟ್ಟೆಲಿರ್ತಕ್ಕಂಥ ಹುಳಗಳಿಗೆ ನಾವು ಸಣ್ಣ ಮಕ್ಕಳಿಗೆ ಹುಳಕ್ಕ ಔಷಧಿ ಕೊಡ್ತೇವೆ ನೋಡಿ. ಕೆಲವರಿಗೆ ಹುಳ ಹೆಚ್ಚಾದಾಗ ಜೀರ್ಣಕ್ರಿಯೆಗಳು ಸರಿಯಾಗೋದಿಲ್ಲ, ಮಂದ ಆಗ್ತದೆ, ಮತ್ತೆ ಅತಿಯಾದ ನಿದ್ದೆ ಬರುವಂತದ್ದು, ಚರ್ಮ ರೋಗಗಳು ಬರುವಂತದ್ದು, ಅಂತ ಸಂದರ್ಭದಲ್ಲಿ ಇದನ್ನ ಹಸುವಿನ ಹಸಿ ಹಾಲಲ್ಲಿ ಅರದು ಕುಡಿಸೋದ್ರಿಂದ ಕೂಡ ಕ್ರಿಮಿನಾಶಕ ಆಗ್ತದೆ. ಆ ಕ್ರಿಮಿಗಳ ಬಾಧೆ ನಿವೃತ್ತಿ ಆಗ, ಸಾಧಾರಣ ಕೊಡಗಿಲಿ ಹೆಚ್ಚಿರ್ತದೆ ಇದು, ಶೀತ ಪ್ರದೇಶ ಕೊಡಗು ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ, ಮಲೆನಾಡು ಭಾಗಗಳಲ್ಲಿ ಹೆಚ್ಚಿರುತ್ತದೆ, ಪಶ್ಚಿಮಘಟ್ಟ ಅಂತ ಹೇಳ್ಬೋದು ನಾವು. ಈ ಹಾಲು ಕೂಡ ಅದನ್ನ ಹಸಿ ಹಸುವಿನ ಹಾಲಿನ ಒಟ್ಟಿಗೆ ಸೇವನೆ ಮಾಡೋದ್ರಿಂದ ತುಂಬಾ ಉಪಯುಕ್ತ ಆಗ್ತದೆ. ಕರಿಬೇವು ಸುಗಂಧಯುಕ್ತವಾದಂತ ಒಂದು ವಸ್ತು, ಮೂಲಿಕೆ ಕೂಡ. ಕೆಲವರು ಊಟ ಮಾಡುವಾಗ ನಾನು ಬಹಳಷ್ಟು ಜನರನ್ನ ನೋಡಿದ್ದೇನೆ ಕರಿಬೇವಿನ ಸೊಪ್ಪನ್ನು ತೆಗೆದು ಕೆಳಗಿಡಬಹುದು. ನಿಜವಾಗಿ ಅದನ್ನ ಸೇವನೆ ಮಾಡಬೇಕು. ಸೇವನೆ ಮಾಡೋದ್ರಿಂದ ಅದರಲ್ಲೂ ತುಂಬಾ ರೋಗ ನಿರೋಧಕ ಶಕ್ತಿ ಇದೆ. ಕಪ ನಿವಾರಣೆಯನ್ನ ಮಾಡ್ತದೆ ಯಾವುದು, ಕರಿಬೇವು. ಅಷ್ಟೇ ಅಲ್ಲ, ಅದರಲ್ಲಿಯೂ ಕೂಡ ಚರ್ಮ ವ್ಯಾಧಿಗಳನ್ನ ನಿವಾರಣೆ ಮಾಡತಕ್ಕಂತ ಗುಣ ಇದೆ ಕರಿಬೇವಲ್ಲಿ. ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ, ಅದಕ್ಕೆ ಅದನ್ನ ನಾವು ಊಟದಲ್ಲಿ ಬೆರೆಸ್ತೇವೆ. ಬೇವಿನ ಸೊಪ್ಪು ಸಹಿತ ನಾವು ರಸಮನ್ನ ಸೇವಿಸಿದಾಗ ಶುರುವಿಗೆ ಏನು ಹೋಗ್ಬೇಕು ಅದರಲ್ಲಿ ಹೊಟ್ಟೆಯಲ್ಲಿ ಹೋಗಿ ನಮ್ಮ ಜೀರ್ಣಕ್ಕೆ ಪೋಷಕಾಂಶವನ್ನ ಒದಗಿಸಿ ಕೊಡುತ್ತದೆ ಹೇಳ್ತಾನೆ. ಗ್ಯಾಸ್ಟ್ರಿಕ್ ಅಂತ ಹೇಳ್ತೇವಲ್ಲ, ಆ ರೋಗವನ್ನ ನಿವಾರಣೆ ಮಾಡತಕ್ಕಂತ ಒಂದು ಗುಣ ಕರಿಬೇವಿನ ಸೊಪ್ಪಿನಲ್ಲಿದೆ. ಒಳ್ಳೆ ವಿಚಾರಗಳನ್ನ ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಮಡಿಕೇರಿ ತಾಲೂಕು ಬಿಳಿಗೇರಿ ಗ್ರಾಮದ HR ಉದಯ್ ಕುಮಾರ್ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗಿಡಮೂಲಿಕೆಗಳ ಬಳಕೆ ಕುರಿತಂತೆ ಸಲಹೆಗಳನ್ನು ನೀಡಿದ್ರು, ಉಪಯುಕ್ತ ಸಂಗತಿಗಳನ್ನ ಪ್ರಸ್ತಾಪ ಮಾಡಿದರು. ಅವರ ಸಂಖ್ಯೆ ಹೀಗಿದೆ, 944-942-54-358 944-942-54-358. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೆಳಗಿರೆ ಈಗ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ, ರಚನೆ ಗೌರೀಶ್ ಕಾಯ್ಕಿಣಿ. ಜಯ ಜಯ ಜಯ ವೆಂದೇ ಶತ ಶತ ಶತ ವೆಂದೇ

ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದೆಂಡುಳ್ಳ ತ್ಯಾಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಕೊಡವ ಜನಾಂಗ ಅಭಿವೃದ್ಧಿ ನಿಗಮ ಹೋರಾಟಕ್ಕೆ ಒತ್ತಾಸೆ ಕೊಡುತ್ತೆ ಪೊನ್ನಂಪೇಟೆ ಕೊಡವ ಸಮಾಜ. ಸೋಮರಪೇಟೆ ತಾಲೂಕು ಪಂಚಾಯತಿರ ಸಾಮಾನ್ಯ ಸಭೆ. ಸುದ್ದಿ ವಿವರ: ಕೊಡವ ಜನಾಂಗ ಅಭಿವೃದ್ಧಿ ನಿಗಮ ಶುರು ಮಾಡುವ ಸಂಬಂಧಪಟ್ಟಣಕ್ಕೆ ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಕಾರ ನಡೆದಿನುಳ್ಳ ಹೋರಾಟಕ್ಕೆ ಪೊನ್ನಂಪೇಟೆ ಕೊಡವ ಸಮಾಜ ಒತ್ತಾಸೆ ಕೊಡಪಾಂಡ ಕೂಟಕ್ಕೆ ಹೋರಾಟಕ್ಕೆ ಬಲ ಕೊಟ್ಟು ಅಂದು ಸಮಾಜದರ ಅಧ್ಯಕ್ಷ ಚೊಟ್ಟೆಕ್ಮಾಡ ರಾಜೀವ್ ಬೋಪಯ್ಯ ಎಣ್ಣಚಿ ಸಮಾಜದರ ಆಡಳಿತ ಮಂಡಳಿಯ ಸಭೆಯಲ್ಲಿ ತಕ್ಕ ಬರಂದ ಹಿಂಗ ಕೊಡವಾಮೆನ